ಹಾಸನದಲ್ಲಿ ನೂತನವಾಗಿ ಆರಂಭಗೊಂಡಿದೆ ಸಾಧನಾ ಪದವಿ ಪೂರ್ವ ಕಾಲೇಜು. ಸೈನ್ಸ್ನಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭ. ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿರುವ ಉಪನ್ಯಾಸಕರಿಂದ ಬೋಧನೆ, ಉತ್ತಮ ಪ್ರಯೋಗಾಲಯ, ಗ್ರಂಥಾಲಯ ಸೌಲಭ್ಯ. ಜೆಡಬ್ಲ್ಯೂಇ, ನೀಟ್, ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ತರಬೇತಿ. ಮಾಸಿಕ ಪರೀಕ್ಷೆಗಳ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕ ವಾತಾವರಣ. ಭೇಟಿ ಕೊಡಿ ಸಾಧನಾ ಪಿಯು ಕಾಲೇಜ್, ನಿಯರ್ ನ್ಯೂ ಬಸ್ ಸ್ಟ್ಯಾಂಡ್, ಹೆಚ್ಚನ್ಪುರ ರೋಡ್, ಹಾಸನ್. ಕಾಲ್ 9741203304. ಅಬ್ಬಾ, ನಿಮ್ಮನೆ ಕಾಫಿ ಎಷ್ಟು ರುಚಿಯಾಗಿರುತ್ತೆ ಶಾಂತಮ್ಮ. ಎಷ್ಟಾದ್ರೂ ನೀವೇ ಬೆಳೆದ ಕಾಫಿ ಬೀಜನೇ ಅಲ್ವಾ? ಕಾಫಿ ಬೀಜನ ಯಾರ್ ಬೇಕಾದ್ರೂ ಬೆಳಿಬಹುದು ಕಮಲಮ್ಮ, ಆದ್ರೆ ಆ ಬೀಜಕ್ಕೆ ಸ್ವಾದ ಮತ್ತು ರುಚಿಯ ವಿಶಿಷ್ಟ ಮೆರುಗನ್ನು ಕೊಡೋರು ಬೇಲೂರಿನ ಬಸ್ ಸ್ಟ್ಯಾಂಡ್ ಎದುರು ಇರೋ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್ ನವರು. ಅವರಿಗೆ ಕಾಫಿ ಬೀಜ ಕೊಟ್ರೆ ಸಾಕು, ಹುರಿದು ಹದಗೊಳಿಸಿ ನಮ್ಮ ಮನಸ್ಸಿಗೊಪ್ಪೋ ಹಾಗೆ ಪುಡಿ ಮಾಡ್ಕೊಡ್ತಾರೆ. ನಾನ್ ಮದ್ವೆ ಆಗಿ ಬೇಲೂರ್ ಬಂದಾಗ್ನಿಂದಾನು ನಮ್ ನೆಂಟರಿಗೆಲ್ಲ ಕಾಫಿ ಪುಡಿ ಪಾರ್ಸಲ್ ಆಗ್ತಾ ಇರೋದು ರಾಘವೇಂದ್ರ ಕಾಫಿ ವರ್ಕ್ಸ್ ನಿಂದಾನೆ. ಈಗ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳುವಿರಿ. ಓ ಸಂಕ್ರಣ, ಇದ್ಯಾರಪ್ಪೋ ಬಾಗ್ಲ ಹತ್ರ ಕರೀತಿರೋದು? ಏ ಬಾರಪ್ಪ ಇಲ್ಲಿ ಹೊಸಿ. ಹಸಿಗೆ ಯಾಕೋ ಮೈಯೆಲ್ಲ ದುಬುರ್ಸ್ಕೊಂಡ್ಬಿಟ್ಟು ಕೂದಲೆಲ್ಲ ಇದ್ ಮಾಡ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದೆ. ಓ ರಮೇಶಣ್ಣ, ಬಾ ಬಾ ಬಾ, ಬಾಗ್ಲಲ್ಲಿ ನಿಂತ್ಕೊಂಡ್ ಮಾತಾಡ್ತಿದ್ದಲ್ಲ, ಬಾಯಲ್ಲಿ ಕೂತ್ಕೈಲಿ ಕಂಡ್ ಬಾರಣ್ಣ. ಅಲ್ಲ ಏನಾಯ್ತು ಅಂತ ಇಷ್ಟೊಂದು ಹಿಂಗ್ ನಿನ್ ಗಾಬರಿ ಪಟ್ಕೊಂಡು ಹಿಂಗ್ ನಿಧಾನಕ್ ಮಾತಾಡ್ತಿದ್ಯಲ್ಲ? ಏ ಅದೇಯ, ಮಧ್ಯಾಹ್ನದಾಗ ಮರ್ದಡಿಕೆಲ್ಲ ಕಟ್ ಆಗ್ತಿದ್ದೆ, ಮನೆ ಒಳಗ್ ಕಟ್ಟಾಕಕ್ಕೆ ಹಂಚು ಕಾದು ಮನೆ ಎಲ್ಲ ಬಿಸಿಲಾಗತ್ತೆ ಅಂತ ತಾಟು ಕಡ್ಕೊಂಡೋಗಿ ಮರದಡಿ ಕಟ್ಟಿರಿ. ಅಲ್ಲಿ ಈ ಕಾಡ್ಗಿಚ್ಚಿನ ಎದುರಿಗೆ ಗಾಳಿ ಕುತ್ಕೊಂಡ್ರಾಗತ್ತಲ್ಲ, ಅದಕ್ಕೆ ಅಣ್ಣೈನು ಇರ್ತಾರೆ, ಸಂಕ್ರಣ್ಣು ಇರ್ತಾರೆ ಅಂತ ಆಗೋ ಅಣ್ಣೈನು ಬಂದ ನೋಡು. ಏನಪ್ಪ ಏನೋ ಬರೀ ಮೀಟಿಂಗ್ ಮಾಡ್ತಿದ್ರಿ? ಮೀಟಿಂಗ್ ಏನಿಲ್ಲ ಅಣ್ಣಯ್ಯ, ಹಿಂಗೆ ಮನೆ ಒಳಗಡೆ ಇದ್ನ ಸಿ ಕಾವ್ ಹತ್ತದ ಅಂತ ಹೊರಗೆ ಬರೋಣ ಅಂತ ಇನ್ನೇನ್ ಬಾಗ್ಲ ಹತ್ರಕ್ ಬರೋದಕ್ಕೂ ರಮೇಶ್ ಅಣ್ಣ ಬಂದು ಸಂಕ್ರಣ ಅಂತ ಹೇಳಿ ಕರೆಯೋದಕ್ಕೂ ಬಂದಾಯ್ತು. ಯಾಕೋ ಸ್ವಲ್ಪ ದುಗುಡ ಹೆಚ್ಚು ಕಾಣ್ತೈತೆ ರಮೇಶ್ ಅಣ್ಣನ ಮುಖದಲ್ಲಿ, ಸ್ವಲ್ಪ ಯಾಕೋ ರಾಗ ಹೇಳ್ಕ ಬಂದ, ಯಾಕೆ ಅನ್ನೋ ಹೊತ್ತಿಗೆ ಹಸಿಗೆನ ಸ್ವಲ್ಪ ಹೊಟ್ಟೆ ಉಬ್ಬರ್ಸ್ಕೊಬಿಟ್ಟೈತೆ ಅಂತ ಹೇಳಿ. ಈಗ ಬೇಸಿಗೆ ಕಾಲದಾಗೆ ಅಣ್ಣ, ಈಗ ಮೇವು ಈತೆ, ನೀನ್ ಹೇಳ್ತಿರ್ತೀಯಲ್ಲಪ್ಪ ಹೊಸಿಯ, ಈಗ ದನ ಕರುಗಳ ಕೈಲಿ ಕೆಲಸ ಮಾಡಿಸ್ಕೊಂಡ್ರೆ ಕಣದಾಗೆ ರೋಣಗಲ್ಲ ಹೊಡೆದ್ರೆ ಹೊಸಿ ಹುಲ್ಲು ಮೇವು ಎಲ್ಲ ಚೆಂದಾಗಿರ್ತೈತಿ ಅಂತ. ಈಗ ನಾನು ಎಲ್ಲಿ ಕಲ್ಲು ಎಲ್ಲಿ ಕಟ್ಕೊಂಬರೋಣ, ರೋಣಗಲ್ಲ ಎಲ್ಲಿ ಕಟ್ಕೊಂಬರೋಣ, ಟ್ಯಾಕ್ಟ್ರಲ್ಲಿ ಟೈರಾಗ ಗುಜಿಸೋದು, ಹೊಡೆದು ಹಾಕೋದು, ತಂದು ಏನೋ ಒಂಥರ ಮಾಡ್ತೀವಿ ಮಾಡ್ತೀವಿ ಅಂತ ಮಾಡಿಬಿಟ್ಟು ಆ ಸರಿಯೋ ತಪ್ಪ ಒಟ್ಕೊಂಡ್ಬಿಟ್ಟಿದೀವ ಹುಲ್ಲ. ಈಗ ಎಲ್ಲಿ ಹಸಿ ಹುಲ್ಲು ತರಕ್ ಹೋಗೋದು? ಎಷ್ಟೊತ್ತು ಬೆಳಗಿನ ಒಂದ್ ಹತ್ತು ಗಂಟೆ ತನಕ ಹಾಕೋದು, ಮತ್ತೆ ಮಧ್ಯಾಹ್ನದಾಗ ವರಿಗೆ ಒಂದ್ ಸ್ವಲ್ಪ ಹೊತ್ತು ಕಾಲಾಡ್ಕೊಂಬರ್ಲಿ ಅಂತ ಬಿಡ್ತೀನ. ದನಗಳು ಆ ಬಿಸಿಲಿಗೋ ಏಕೋ ಧೂಳು ಕುಡ್ಕೊಂಡು ಏನೋ ಒಂಥರ, ಯಾಕೋ ಇವತ್ತೆಲ್ಲ ಮೈಯೆಲ್ಲ ಕೂದಲೆಲ್ಲ ನೆಟ್ಟು ಮಾಡ್ಕೊಂಬಿಟ್ಟು ಸುಮ್ಮನೆ ನಿಂತು ಬಿಟ್ಟಿದ್ದೆ ಕಣ್ಣ. ಅದು ಏನು ಅಂತ ಅಂದ್ರೆ ರಮೇಶಣ್ಣ, ಮೊದ್ಲಿಂದ್ಲೂ ನಮ್ಗೆ ಒಂದು ಭ್ರಮೆ, ಒಂದು ಭ್ರಮೆಲ್ಲ ಬದುಕ್ತಾ ಇದ್ದೀವಿ ನಾವು. ನೋಡಪ್ಪ ಏನ್ ಭ್ರಮೆ ಅಂತ ಅಂದ್ರೆ, ಈಗ ಚಳಿ ಆಗ್ಲಿ ಬಿಸಿಲಾಗ್ಲಿ ಮಳೆ ಬರ್ಲಿ ಒಂದು ರೋಗ ರುಜಿನ ಬರ್ಲಿ ಏನೇ ಬಂದ್ರು ನಮಗ್ ಬರ್ತದಲ್ಲ ಅದೋ ಬಾರಿ ಸೀರಿಯಸ್ ಆಗಿ ತಗೊಂಡ್ಬಿಡ್ತೀವಿ. ಯಾಕೋ ಚಳಿ ಆಯ್ತೈತಿ, ಇಂಥ ಬಿಸಿಲಲ್ಲಿ ಒಂದ್ ಚೂರು ಚಳಿ ಆಗ್ಬಿಟ್ರೆ ಇದ್ಯಾಕೋ ಚಳಿ ಆಯ್ತೈತಿ ಅಂತ ಅನ್ಕೊಂಡು ಮನೆಯವ್ರಿಗೆಲ್ಲ ಹೇಳ್ಕೊಂಡು ತೀರಬೇಕಾದ್ರೆ ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರ್ಸ್ಕೊಂಡ್ ಬಂದ್ಬಿಡ್ತೀವಿ. ಆದ್ರೆ ಈ ದನಕರಿನ ವಿಚಾರದಲ್ಲಿ ಅಷ್ಟು ಸೀರಿಯಸ್ ಆಗ್ತಾ ನೋಡು ಇದೇ ಮತ್ತೆ ಮಾಡ್ಕೊಂಡು. ಯಾಕೆ ಅಂತ ಅಂದ್ರೆ, ಈ ದನಕರುಗಳು ಅವಕ್ಕೂ ಒಂದ್ ಜೀವ ಐತೆ, ಅವು ನಮ್ಮಂಗೆ ಬದುಕ್ತಾವೆ ಅಂತ ಹೇಳಿ ನಾವಿನ್ನು ಮನಸ್ಸೊಳಗೆ ತಗೊಂಡೇ ಇಲ್ಲ. ಅದ ಈಗ ತಗೊಳ್ಳೇಬೇಕು ಕಣನು. ಈಗ ನೀನೇ ನೋಡಿದೀಯ, ಈಗ ಏಟೋ ಪಟ ಎತ್ತು ಕರನೆಲ್ಲ ಕೈ ಬಿಟ್ಬಿಟ್ಟು ದೊಡ್ಡ ದೊಡ್ಡ ಲಕ್ಷಾಂತರ ರೂಪಾಯಿ ಆದ ರೇಟು, ಬರೇ ಎತ್ತು ಇಟ್ಕೊಂಡು ಆಗಕ್ಕಲ್ಲ ಅಂತ ಅಂದ್ಬಿಟ್ಟು ಎರಡೆರಡು ಹಸ ಇಟ್ಕೊಂಡಿದೀವಿ, ಟ್ಯಾಕ್ಟ್ರಲ್ಲಿ ಅರ್ಥೆ ಬೇಸಾಯ ಮಾಡಿಸ್ಕೊಂಡ್ಬಿಟ್ಟು ಹಸಿನಾಗೆ ದುಡ್ಕೊಳೋದು, ಅದನ್ ಸ್ವಲ್ಪ ಮನೆಗೆ ಆಗುತ್ತೆ ಕಾಯಿ ಕಸಿ ಹೊಲಕ್ಕೆ ಮನೆಗೆ ಅಂತ ಎತ್ತುಗಳು ಬಿಟ್ಟೇ ಬಿಟ್ವಾ ಬಿಟ್ಟೆ ಬಿಟ್ಟು. ಆದ್ರೆ ನೀನ್ ಹೇಳ್ದಂಗೆ ಅದ್ರಾಗ ಪ್ರಾಣವೇ ಇಲ್ಲ ಜೀವ ಇಲ್ಲ ಅನ್ನಂಗೆ ಎಲ್ಲೋ ಒಂದ್ ಕಡೆ ಕಟ್ಬಿಡುದು, ಮಿಷಿನ್ಗೆ ಎಣ್ಣೆ ಹಾಕೊಂಡು ಯಾವಾಗ ಬೇಕಾದ್ ನಿಲ್ಸಿದ್ರು ಹೋಗುತ್ತಲ್ಲ ಹಂಗೆ ಅಂತ ತಿಳ್ಕೊಂಡ್ಬಿಟ್ಟು ಮಾಡ್ಸೋದು ಕಡಿಮೆ ಆಗೋಯ್ತು. ಆಮೇಲೆ ನೀನೇನ್ ಮಾಡ್ದೆ ಅಂತಂದ್ರೆ ರಮೇಶಣ್ಣ, ಈಗ ಮನೆ ಹತ್ರ ಕಟ್ಟಿದ್ರೆ ಒಸಿ ನಿಗಾ ಹೆಚ್ಚಿಗೆ ನೋಡ್ತಾ ಇದ್ದೆ, ಈಗ ಆ ಕಡೆ ಬಿಸಿಲು ಜಾಸ್ತಿ ಆಯ್ತು ಅಂತ ತಗೊಂಡೋಗಿ ತೋಟಕ್ಕೆ ಕಟ್ಟಿ ನಿನ್ ಬ್ಯಾರ ಬೇರೆ ಕೆಲ್ಸಕ್ಕೆ ಅಂತ ಆ ಕಡೆಗೆ ಕಡೆಗೆ ಹೋಗಿದ್ದೆ ಇಲ್ಲ ಆಗಿದ್ ತಪ್ಪು ಅಂತ ನಾನು ಅಂತ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬೋ ಸರ್ಕಸ್ ಮಾಡೋದ್ ಕಲ್ತು ಬಿಟ್ಟಿದ್ವಿ. ಆ ಒಂದನ್ನ ಅಚ್ಚುಕಟ್ಟಾಗಿ ಇದನ್ನ ಗಾದಿ ಹೇಳ್ತಾರೆ, ಅಪ್ಪ ಬಯ್ಯೋದು ಕುಡಿಕೆ ಮಾಡದನ್ನು ಗುಡಾಣಕ್ ಸಂಚಕಾರ ತಾಂಡ ಅಂತ. ಅವನಿಗೆ ಕುಡಿಕೆ ಮಾಡಕ್ಕೆ ನೀಟಾಗಿ ಇನ್ನು ಕಲ್ತಿಲ್ವಂತೆ, ಗುಡಾಣ ಅಡ್ವಾನ್ಸ್ ತಾಂಡಿದ್ನಂತೆ ಗುಡಾಣ ಮಾಡಕ್. ಹಂಗೆ ಯಾವ್ದಾರು ಒಂದ್ನಾರು ಈಗ 30,000 60,000 ಸಾವಿರ ರೂಪಾಯಿ ಅಣ್ಣ ಒಂದೊಂದು ಹಸುಗಳು ಹೊರಗಿಂದ ತಂದ್ರೆ ಈ ನಮ್ಮನೆಯನ್ನ ಇಟ್ಕೊಳ್ಳೋಣ ಅಂತಂದ್ರೆ ಆಗಕ್ಕಲ್ವಂತೆ, ದಿಡಕ್ಕಂತ ಇವತ್ತಿಂದಲೇ ಆಳು ಕೊಡ್ಬೇಕು ಅನ್ನೋದ್ರೆ 60,000 ಕೊಡ್ಲೇಬೇಕು. ಅಂತ ಹಸುಗಳು ನಾವ್ ಹೆಂಗ್ ಇಟ್ಕೋಬೇಕು ಅಲ್ವಾ? ಹಿಂಗಾಗಿ ನಮ್ ಹುಡುಗನ್ ಹಿಡ್ಕೊಂಡು ಹೋಗ್ಲ ಮಗ ಹಸಿ ಹೊತ್ತು ಅಲ್ಲಿ ನೆಳ್ಳಗೆ ಇಟ್ಕೊಂಡು ಒಂದ್ ಸ್ವಲ್ಪ ನೀರು ಪಾರು ಮೈ ಮೇಲೆ ಹಾಕೊಂಡು ಬಾ ಅಂತಂದ್ರೆ ಅವು ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಎದ್ದಾಳಕ್ಕ. ಈಗಿಂದು ಹೇಳಬಾರ್ದು ರಮೇಶಣ್ಣ, ಯಾಕೆ ಅಂತ ಅಂದ್ರೆ ನೋಡು ಎಲ್ಲಾನ ಸುಲಭ ಮಾಡ್ಕೊಳ್ಳೋಣ ಸುಲಭ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ನಾವ್ ಹಿಂಗ ಒಂದೊಂದೇ ಸಂಚಕಾರ ತಿಳ್ಕೊತೀವಿ. ಇದು ಬರೀ ದನ ಕರಿಗೆ ಅಂತ ಅಲ್ಲ, ನಮಗೂ ಅಷ್ಟೇ, ನಮಗೂ ಸುಲಭ ಮಾಡ್ಕೊಳ್ಳೋದು ಅಂತ ಅಂತ ಅನ್ಕೊಂಡು ಏನೇನ ಮಾಡ್ಕೊಂಡು ಅದ್ ಏನೇನ ಆಯ್ತದೋ ಎಲ್ಲಿಗೆ ಹೋಗಿ ನಿಲ್ತದೋ ಗೊತ್ತಿಲ್ಲ ನನಗಂತೂ. ಆಯ್ತಾ, ದನ ಕರಿನ ವಿಷಯದಲ್ಲಂತೂ ಈಗ ಬಾರಿ ನಾವು ಎಚ್ಚರಿಕೆಯಿಂದ ಇರ್ಬೇಕು. ನಿಲ್ವ ಕಣ, ಹಿಂದೆಲ್ಲ ಹೇಳರು ನೋಡಪ್ಪ ನಿನ್ಗೇನಾರು ಆದ್ರೆ ಬಾಯ್ಬಿಟ್ಟು ಹೇಳ್ತೀಯ, ಮೂಕ್ ಜನ್ಮ ಚೆನ್ನಾಗಿ ನೋಡ್ಕೋಬೇಕು ಮಾಡ್ಬೇಕು ಅಂತೇಳಿ. ನೋಡ್ರ ರಮೇಶಣ್ಣ, ಈಗ ನಾನು ನೀನು ಕಣ ಹಂಗೆ ಹುಲ್ ಕುಯ್ಕ ಮುಂದ ಹಾಕರು, ಹಿಡಿದು ಹಿಡ್ಕೊಂಡ್ ಮೇಯಿಸರು, ಬುಟ್ಟು ಮೇಯಿಸರು, ಆಯ್ತಾ, ಗೊಂತಿಗೆ ಹುಲ್ಲು ಹಾಕರು, ಹಿಂಗೆಲ್ಲ ಮಾಡರು. ಈಗೆಲ್ಲ ಎಲ್ ಮಾಡ್ತಾರ ಅವೆಲ್ಲ? ಇಲ್ವೇ ಇಲ್ಲ ಬಿಡಪ್ಪ. ಒಂದ್ ಕಡೆ ಕಟ್ಬಿಟ್ರೆ ಹರ ಅನ್ನರಿಲ್ಲ, ಶಿವ ಅನ್ನರಿಲ್ಲ, ಸಾಯಂಕಾಲದವರ್ಗು ಅದೆಲ್ಲ ಇತ್ತು, ಎಲ್ ಬೀಳ್ತು ಹಬ್ಬ ಅಂತ ಕೂಕಂಡಾಗ ಮಾತ್ರ ತಗೊಂಡೋಗ್ಬಿಟ್ಟು ಒಂದಷ್ಟು ನೀರ್ ಇಡೋದು, ನೀರ್ ಬೇಕೇನ ಇದಕ್ಕೆ. ಅವು ಯಾವ ಮಟ್ಟಿಗೆ ಆಗೋಗ್ಬಿಟ್ಟವೆ ಅಂದ್ರೆ ನಮ್ ನಾಟಿ ದಲ್ಗಳು ಆಗ್ಬಿಟ್ರೆ ಮಕ ಕಾಣ್ದಿದ್ರೆ ಅರ್ಸಿ ಅರ್ಸಿ ಹತ್ರಕ್ ಬರಂಗ್ ಮಾಡ್ಕೊಂಡ್ಬಿಡೋದು ಯಂತ್ರದಂಗೆ ಅನ್ಕೊಂಡ್ಬಿಡ. ಯಾಕೆ ಅಂದ್ರೆ ಇವು ಅರ್ಧದಿಂದ ಸಾಕವು, ಅವು ಅಂದ್ರೆ ಕರಿನಿಂದ ಮುಟ್ಟಿ ಮುದ್ದಾಡಿ ಮಗ್ಲ ಮನ್ಕೊಂಡು ಕೂಡ ಸಾಕಿದ್ವಿ ಟಪ್ಪರ್ಗಳು ಜಾಗಿಲ್ದಲ್ಲೇ ಆವತ್ತಿನ ಕಾಲದಾಗೆ ಕರುಗಳನ್ನ ನಮ್ ಜೊತೆಲೇ ಅಂತ ಹಂಗ ಪ್ರೀತಿ ಪಟ್ಕೊಂಡಿದ್ದು. ಆಮೇಲೆ ರಾತ್ರಿನಾಗ ಎಲ್ಲಾರ ಒಂದ್ಕೊಂದು ಅಗ್ಗಗ್ಗ ಹರ್ಕೊಂಡು ಆಯ್ದಾಡವು ಅಂತ ಗೊಂತಿಲೆ ಒಬ್ರು ಮಂಕಣರು ಅಡಿಗೆ ಹಾಕೊಂಡು. ಆಮೇಲೆ ಮಧ್ಯದಾಗ ಒಂದ್ಸರಿ ಎತ್ತಿಗೆ ದನಕರಿಗೆ ಹುಲ್ಲಾಕ್ ಹರ್ಕೊಂಡು, ಆಮೇಲೆ ಕಾಲ್ ಹೇಳ್ಕಂತವೆ ಕೆಲವು ದನಗಳು ಎಡವಟ್ಟು ಹುಲ್ನೆಲ್ಲ ಕಾಲಿಗೆ ಹಾಕೊಂಡು ಭಾರಿ ಕಿಲಾಡಿಗಳು ಬಿಡವು. ಹಂಗಾಗಿ ಅವು ಕಲ್ಲು ಮುಂಡಿನ ನೆಲಗಳು ಚೆನ್ನಾಗಿ ಈಗ ಎಷ್ಟೋ ಪರವಾಗಿಲ್ಲ ಕಣ, ಹಂಗ್ ನೋಡ್ಕೊಂಡು ಒಳ್ಳೆ ಕಾಲ ಅಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲಾಖೆಯಿಂದ ಬೆಡ್ ನಂತದ ರಬ್ಬರ್ ಬೋ ಸುಲಭ ಬಿಡೋಣ. ಈಗ ಸುಲಭ ಅದೇ ಸುಲಭ ಮಾಡ್ಕೊಳಕ್ ಹೋಗಿ ನಾವ್ ಎಡವಟ್ ಮಾಡ್ಕೊಳ್ಳೋದು. ಈಗ ಈಗ ಒಂದ್ 15-20 ದಿವಸ ಏನಾಗ್ಬಿಡ್ತು ಅಂದ್ರೆ ರಮೇಶಣ್ಣ, ಏನ್ ನಿಲ್ಲಕಾಯ್ತಿಲ್ಲ ಕೂರಕಾಯ್ತಿಲ್ಲ, ಬಿಸಿಲಲ್ಲಿ ನೀನು ಪರಿಕ್ ಹೋಗಂಗಿಲ್ಲ ಒಳಗೆ ಬರಂಗಿಲ್ಲ, ಅಂತ ಪರಿಸ್ಥಿತಿ ಆಯ್ತು. ಮೊನ್ನೆ ಏನೋ ಕೆಲ್ಸ ಇತ್ತು ಅಂತ ಅನ್ಕೊಂಡು ತಲೆ ಕಪ್ಸಕ್ ಹೋದ್ ನಾನು, ನಿಂತು ನಿಂತು ನಿಂತು ಸಾಕಾಯ್ತು ರಮೇಶಣ್ಣ. ಶಂಕರಣ್ಣ ಕರ್ಕೊಂಡು ಹೋಗಿದ್ದೆ, ಇವನು ಕೂರ್ನವಲ್ಲ ನಿಲ್ನವಲ್ಲ, ಅಲ್ಲಿ ಒಂದ್ ಶೀಟ್ ಬೇರೆ ಹಾಕ್ಬಿಟ್ಟವ್ರ ಮೇಲ್ಗಡೆ ಕಾವು, ಅದ್ರ ಕೆಳಗಡೆ ನಿಲ್ಸ್ಕೊಂಡವ್ರೆ. ಏನ್ ಹಾಕ್ಬೇಕು, ಏನ್ ಬಿಡ್ಬೇಕು, ಎಲ್ ಮಾಡ್ಬೇಕು ಅನ್ನೋದು ನಮ್ಮ ಇದಕ್ಕೂ ಗೊತ್ತಿಲ್ಲ ಬಿಡು. ಬಾಂಡ್ಲಿಂದ ಬೆಂಕಿ ಬಿದ್ದಂಗೆ ಆ ಶೀಟ್ ಹಾಕೋರೆ ಬಿಸಿಲು ಅಷ್ಟೊಂದು ಹೊಡಿತೈತೆ, ಏನ್ ನಿಂತ್ಕೊಂಡ್ರ ಎಲ್ಲವ ಸ್ನಾನ ಮಾಡ್ದಂಗಾಗೈತೆ, ಒಬ್ಬೊಬ್ರು ಬೇವತ್ಕೊಂಡು ಏನ್ ಹಿಡಿತೈತೆ ನೀರು. ಹಿಂಗೆ ನಮ್ಗೆ ನೋಡ, ನಮ್ಗೆ ಈ ತರ ಆಯ್ತದೆ, ನಮ್ಗೆ ಬುದ್ಧಿ ಇದ್ದು ಸೌಕರ್ಯಗಳಿದ್ದು ಎಲ್ಲ ಇದ್ದು. ಈ ತಾಂಡೋಗ್ಬಿಟ್ಟು ದನಕರ್ಗಳ ತಾಂಡೋಗ್ಬಿಟ್ಟು ಎಲ್ಲರೂ ಒಂದ್ ಕಡೆ ಕಟ್ಟಾಕ್ಬಿಟ್ರೆ ಈ ಬಿಸಿಲು ಪಾಪ ಏನಾಗ್ಬೇಕು, ಭಾರಿ ಕಷ್ಟಪಡ್ತವೆ. ಆಮೇಲೆ ಈ ಬ್ಯಾಸ್ಗೆ ಕಾಲ ಆಯ್ತಲ್ಲ ರಮೇಶಣ್ಣ, ಸ್ವಲ್ಪ ಇದ್ರಲ್ಲಿರ್ಬೇಕು ಎಚ್ಚರಿಕೆಲ್ಲಿರ್ಬೇಕು, ಯಾಕೆ ಅಂತ ಅಂದ್ರೆ ಈ ರೋಗ ರುಜಿನ ಇವೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ. ಅವು ನಾವು ಏನ್ ಮಾಡ್ಬಿಡ್ತೀವಿ ಅಂತ ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ನಾವೇನು ಇದ್ ಮಾಡಕ್ಲ, ಬಿಡು ನಾಳೆ ಸರಿ ಆಯ್ತದೆ, ನಾಡು ಸರಿ ಆಯ್ತದೆ, ಹುಲ್ಲು ಹಾಕಿದ್ರೆ ಸರಿ ಆಯ್ತದೆ ಅಂತ ಅನ್ಕೊಂಡು ಒಂಚೂರು ಬೆಲ್ಲ ತಿನ್ಸೋ ಸರಿ ಆಯ್ತದೆ ಅಂತ ಅನ್ಕೊಂಡು ಏನೇನೋ ಮಾಡಕ್ ಹೋಯ್ತಿವಿ, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಭಾರಿ ಎಚ್ಚರಿಕೆಯಿಂದ ಇರ್ಬೇಕು, ಯಾಕೆ ಅಂತ ನೀನ್ ಆಗ್ಲೇ ಹೇಳ್ದಂಗೆ ಇವತ್ತು ಕಮ್ಮಿ ಅಂದ್ರೆ 60,000-70,000 ರೂಪಾಯಿ ಹೋಯ್ತು ಅಂತ ಅಂದ್ರೆ 70,000 ಕೈ ಚಲ್ದಂಗೆ, 70,000 ಹೋದ್ರೆ ಹೋಗ್ಲಿ ಒಂದ್ ಜೀವ ನಾವು ಬದುಕಿಸಕ್ಕಾಗಲಿಲ್ಲ ಅನ್ನೋದು ನಮ್ಗೂ ಪಾಪ ಪ್ರಜ್ಞೆ ಕಾಣ್ತದೆ. ಈ ಭಾರಿ ಮುಖ್ಯವಾಗಿ ರಮೇಶಣ್ಣ, ನಾವು ಮಾಡಿರೋ ತಪ್ಪೇನು ಅಂತ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಈಗ ನಮ್ಮಂಗೆ ಅವು ಅಂತೇಳಿ ನಾವು ಇವತ್ತವರೆಗೂ ಭಾವಿಸ್ಬೇಕು, ಭಾವಿಸ್ಬೇಕು ಇನ್ಮೇಲೆ. ಯಾಕೆ ಅಂತ ಅಂದ್ರೆ ನಮಗೂ ಎಲ್ಲ ಕಾಲ ಹೆಂಗೆ ಬರ್ತದೋ ಪ್ರಾಣಿಗಳಿಗೂ ಅದು ಎಲ್ಲ ಕಾಲ ಬರ್ತದೆ, ಬೇಸಿಗೆನೂ ಬರ್ತದೆ, ಮಳೆಗಾಲ ಬರ್ತದೆ, ಚಳಿಗಾಲ ಬರ್ತದೆ, ಅವುವೇ ಸಾಕಷ್ಟು ಶ್ರಮ ಪಡ್ತವೆ ಕಷ್ಟ ಪಡ್ತವೆ. ಅವು ಏನ್ ಬಾಯ್ಬಿಟ್ಟು ಹೇಳೋದಿಲ್ಲ ಅಷ್ಟೇ, ಬಾಯ್ದಿದ್ರೆ ಅವು ನಮ್ಮಂಗ್ ಹೇಳವೇನ, ಆಯ್ತಾ, ಹೇಳೋದೇನ್ ಜಳಕಿ ಬಿದ್ದು ಆಯ್ತಾ, ಅದಿಲ್ವಲ್ಲ. ಆಮೇಲೆ ಭಾರಿ ಮುಖ್ಯವಾಗಿ ನಾವ್ ಮಾಡೋ ತಪ್ಪೇನು ಅಂತ ಅಂದ್ರೆ ಈ ಸ್ವಚ್ಛತೆ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಕೊಟ್ಟಿಗೆ ಅಂದ ತಕ್ಷಣ ಅದು ಕೊಟ್ಟಿಗೆ ಅನ್ನೋದ್ ನಮ್ಮ ಬಂದ್ಬಿಟ್ಟು ಹೆಂಗಿದ್ರು ನಡೀತದೆ, ಅದ್ ಹೆಂಗಿರ್ತದ ಅದೇ ಕೊಟ್ಟಿಗೆ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಬಂದ್ಬಿಟ್ಟಿವಿ. ಆದ್ರೆ ಇವತ್ತು ಹಂಗಲ್ಲ ರಮೇಶಣ್ಣ. ಯಾಕೆ ಅಂತ ಅಂದ್ರೆ ನೀನ್ ಆಗ್ಲೇ ಹೇಳ್ದಂಗೆ ಈಗೇನ್ ನಾಟಿ ಹಸುಗಳು ನಾವು ಸಾಕ್ತಾ ಇಲ್ಲ, ಪ್ಯೂರ್ ನಾಟಿ ಎಲ್ಲೋ ಎಲ್ಲಿಂದ ಸಿಕ್ಕಬೇಕು, ಎಲ್ಲಿಂದ್ಲೋ ಇಲ್ಲ, ಇದ್ರೂ ಅವು ಕ್ರಾಸ್ ಆಗಿರವೆ. ಅಲ್ಲ ಈಗ ನಾಟಿ ಹಸ ಸಾಕ್ಬೇಕು ಅಂತ ಹೇಳಕ್ ಹೋಗು, ಏನು ಅದ್ರಿಂದ ಅದೆಯಾ ಹಿಂಗ್ ಬಂದ್ಬಿಡ್ತು. ಈಗ ದುಡ್ಡು ಇಡ್ಕೊಂಡು ನಾಕ್ ದಿನ ತಿರುಗಿರುವ ನಾಲ್ಕು ಲೀಟರ್ ಹಾಲು ಕೊಡಂಗಿರ್ಬೇಕು. ಆ ನಾಟಿ ಹಸುಗಳು ಹೆಂಗೆ ತಿರ್ಗಾ ಮರ್ಗ ಮೇಯಿಸಿರು ಅವ್ಕೆ ಒಂದೂವರೆ ಲೀಟರ್ ಎರಡು ಲೀಟರ್ ನಿಂತು ಅದೇ ಕೆಲಸ. ದೊಡ್ಡ ಹಸ ತರನ ಹೆಚ್ಚಪ್ ತರನ ಏನೇನು ಹೇಳ್ತಾರಲ್ಲ ಅದಾದ್ರೆ ಈಗಿನ ಪರಿಸ್ಥಿತಿ ಹಂಗೆ ಐತೆ, ಅದ್ ಬೇರೆ ಮಾತು. ಈಗ ಅದನ್ನ ನೀವ್ ಹೇಳ್ದಂಗೆ ಒಳ್ಳೇದೇ ಬೇಕು, ನಾಡ್ ತಳಿನೇ ಬೇಕು, ನಾಡ್ ತಳಿ ಹಸು ಹಾಲು ಕುಡಿಬೇಕು ಅಂದ್ರೆ ಅದ್ ಮಾಡ್ಕೊಂತಾರೆ. ಅದ್ ಎಷ್ಟ್ ಜನ ಇದಾರಪ್ಪ ಈಗ ಹಂಗಾಗಿದೆ. ಈ ಸ್ವಚ್ಛತೆ ಆಗ್ಲಿ ಹೇಳಿದ್ನಲ್ಲ, ಸ್ವಚ್ಛತೆಗೆ ಬಾರಿ ನಾವು ಆದ್ಯತೆ ಕೊಡ್ಬೇಕು. ಯಾಕೆ ಅಂತ ಅಂದ್ರೆ ನೀಟಾಗಿ ಎಲ್ಲಾನು ಗುಡ್ಸ್ಕೊಳ್ಳೋದು ಮಾಡೋದು ಆ ಶಲ್ಬೆ ಗಿಲ್ಬೆ ಎಲ್ಲ ಕಟ್ಟಿರ್ತದೆ, ಒಂದು ವರ್ಷ ಆದ್ರೂ ಕ್ಲೀನ್ ಮಾಡಕ್ಲ. ಅದೆಷ್ಟೋ ಸಲ ಹುಲ್ಲಿನ ಜೊತೆ ಶಲ್ಬೆ ಸೇರಿಕೊಂಡೆ ಎಷ್ಟೋ ಇಂಪಾಕ್ಸ್ ಅನ್ನೋ ಅವೆಲ್ಲ ಆಯ್ತವೆ. ಆಮೇಲೆ ನೋಡು ನನಗೆ ಒಂದೊಂದ್ಸರಿ ಅನಿಸ್ತದೆ ಶಂಕರಣ, ಈ ಹಬ್ಬ ಹುಣ್ಣಿಮೆ ಅಂತ ಅನ್ಕೊಂಡು ನಾವು ವಾಸ ಮಾಡೋ ಮನೆಯ ಕ್ಲೀನ್ ಮಾಡ್ಕೊತೀವಿ, ಕೊಟ್ಟಿಗೆ ಕೈ ಹಾಕಲ್ಲ, ಕೊಟ್ಟಿಗೆ ಕೈ ಹಾಕಲ್ಲ, ಹಬ್ಬ ಹುಣ್ಣಿಮೆ ಇಲ್ದಿದ್ರೆ ಅದು ಮಾಡ್ತಿರಲಿಲ್ಲ ಅಂತ ಅನ್ಸ್ತದೆ. ಅಣ್ಣ ಇನ್ನೊಂದ್ ಗೆಪ್ಪಿ ಬಂತು ನೀನ್ ಈಗ ಹೇಳ್ದಾಗ. ಈಗ ಜಾತ್ರೆ ಬಾನ ಎಲ್ಲ ಬರ್ತಾವ, ಅದ್ರಾಗೆ ಎಲ್ಲ ಮುಸ್ರಿಗೆ ತಾಂಡೋಗಿ ಆ ಜಿಡ್ಡಿನ ಪದಾರ್ಥ ಅದು ಹಸಿ ಅಥವಾ ಸಹ ಅವು ಖಾರ ಪರ ಉಪ್ಪು ಉಳಿಯಿರ್ತಿತ್ತಲ್ಲ ನೀರ್ಬಿಡ್ತಾವ ಮುಸ್ರಿ ಜೊತೆ, ಅವಾಗ ಅದು ಜಿಡ್ಡಿನ ಪದಾರ್ಥ ಅದು ಏನಿದ್ರು ಮನ್ಸಿಗೆ ಆಗ ಅಂತದ ಅವೇನಾದ್ರು ಆಹಾರ ಅಂತದನ್ನ. ಆಮೇಲೆ ಉಳಿದಿದ್ದ ಅನ್ನ ಮುದ್ದೆ ಎಲ್ಲ ದಡಾರ್ ದಡಾರ್ ಹಾಕ್ಬಾರ್ದು ಅಂತ ಅವರು ಹೇಳೋರು. ಹಾಕಿದ್ರು ತೀರಾ ನೀಟಾಗಿ ಕಲ್ಸಿ ಮುದ್ದೆ ಇಂಥವನ್ನೆಲ್ಲ ಜಾಸ್ತಿ ಆಗ್ದಂಗೆ. ಅದಕ್ಕೆ ಮೊದ್ಲೇ ಹೇಳ್ತಾರಲ್ಲಪ್ಪ ನಾರು ಬೇರು ಇರೋಂತ ಪದಾರ್ಥ ನಾಲ್ಕು ಹೊಟ್ಟೆದು ಅಂತ ಹೇಳ್ತಾರಲ್ಲ, ಅದು ಒಂದ್ ಹೊಟ್ಟಿಂದ ಇನ್ನೊಂದ್ ಹೊಟ್ಟಿಗೆ ಸಾಗ್ಬೇಕಂತ. ಇದಾದ್ರೆ ಎಲ್ಲೋ ಅಂತ ಕುತ್ಕೊಂಡು ಹೊಟ್ಟೆ ಉಬ್ಬರ್ಸೋದೆಲ್ಲ ಇಂಥದೇ ಅಂತ ಹೇಳ್ತಾರೆ. ಅದು ಹೆಂಗೆ ಅಂತ ಅಂದ್ರೆ ಅದು ಇನ್ನೂ ಒಂದ್ ಮನಸ್ಥಿತಿ ಏನು ಅಂತ ಅಂದ್ರೆ ನಾವೇನ್ ತಿನ್ನಕ್ ಹಾಕಿಲ್ವ ಅದೆಲ್ಲ ತಾಂಡೋಗಲ್ ಹಾಕೋದು. ಈಗ ಹಬ್ಬ ಹುಣ್ಣಿಮೆಲ್ಲ ನೀನ್ ಹೇಳಂಗೆ ಜಾಸ್ತಿ ಅನ್ನ ಮಾಡ್ತಾರೆ, ಮುದ್ದೆ ಮಾಡ್ತಾರೆ, ಸಾರ್ ಮಾಡ್ತಾರೆ, ಉಳಿದೇ ಉಳಿತದೆ. ಅದು ಉಳಿದ್ರೆ ಉಳಿದ ತಕ್ಷಣ ತಾಂಡೋಗ ಹಾಕೋದಿಲ್ಲ, ಅದು ಮಾರನೇ ದಿನಕ್ಕೆ ಮಾರ್ಗ ದಿನಕ್ಕೆ ಚೂರ್ ಸ್ಮೆಲ್ ಬರ್ಬೇಕದು, ಹಾಳಾಗೈತೆ ಅಂತ ಅನ್ನಿಸ್ಬೇಕು ಅಂತ ಅಂದಾಗ ಮಾತ್ರ ಈಗ ನನಗೆ ತಿನ್ನಕ್ ಹಾಕಲ್ವಲ್ಲ ತಾಂಡೋಗ ಕಲ್ಗಚ್ಚ ಹಾಕು. ಅದೇ ಎಮ್ಮೆಗಳಿಗಂತೂ ಈ ಟೈಮು ಕಾರ್ಲು ಅಂತ ಬಂದ್ಬಿಡ್ತಣ್ಣ, ಅಂದ್ರೆ ಬೇದಿ ಮಾಡ್ಕೊಂಡು ರೋಗ ಬಂದ್ಬಿಡ್ತು ಅಂದ್ರೆ ಪಿನಿಸ್ ಓದ್ಲಕ್ಕೆ. ಆಮೇಲೆ ತುಂಬಾ ಕಡಿಮೆ ಖರ್ಚಿನಾಗೆ ಹಾಲು ಕೊಡೋಂತ ಎಮ್ಮೆಗಳವು, ಅದ್ರಾಗೆ ಏನು ತುಂಬಾ ಮೇಂಟೆನೆನ್ಸ್ ಇರಕಲ್ಲ, ಬಿಟ್ರೆ ಸಾಕು ಎಲ್ಲ ಒಂದ್ಕಡೆ ಮೇಯ್ತ. ಮತ್ತೆ ಸದ್ಯ ಬಿಸಿಲಿಲ್ಲ ಜಾಗಕ್ಕೆ ಬಿಟ್ರೆ ಸಾಕು, ಇದ್ರೆ ಸಾಕು ನೀರಿದ್ರೆ ಸಾಕು ಹೊಳ್ಳಾಡ್ಕೊಂಡು ಅವೇ ಮಾಡ್ತವೆ ಹಾಸಿಗೆ. ಈ ಅಳಸಿದ್ದು ಪಳಸಿದ್ದು ಎಲ್ಲ ಮುಸುರಿ ಈರ್ ಬಿಡ್ತಾವ, ಆಹಾರ ಕೆಡುತ್ತೆ ಗಿಡುತ್ತೆ ಗೊತ್ತಾಗಲ್ಲ. ಅದ್ ಒಂದ್ಸಲ ಈ ಬೇಸಿಗೆಲಿ ಏನಾದ್ರು ಶುರುವಾತು ಅಂದ್ರೆ ಅವು ಮಣ್ಣು ತಿನ್ನಕ್ ಶುರು ಮಾಡ್ಬಿಡ್ತವೆ. ಮಣ್ಣಿ ಹುಲ್ಲಿನ ಜೊತೆ ಕೆರೆ ಪರೆ ಇಂತವಲ್ಲ ಗದ್ದೆ ಮಣ್ಣು ಇಂತವಲ್ಲ, ಮಣ್ಣು ಬಂದು ಒಟ್ಟಿಗೆ ಅದು ಸೇರ್ಕೊಂಡು ಕಾರ್ಲಂತ ಆಗ್ಬಿಟ್ಟು ತಿಂಗ್ಳಾನ್ಗಟ್ಲೆ ಅಂದ್ರೆ ಅದು ಹೋಗೋವರೆಗೂ ನಿಲ್ಲಲ್ಲ ಬೇದಿ ಆ ತರದ ಕಾಯಿಲೆ. ಪಿನಿಸ್ ಓದ್ಲಕ್ಕೂ ಬಿಡಪ್ಪ ಅದು ಹುಷಾರಾಗಿರ್ಬೇಕು, ಭಾರಿ ಹುಷಾರಾಗಿರ್ಬೇಕು. ಆಗ್ಲೇ ಹೇಳ್ದಂಗ ನಾನು ಕೊಟ್ಟಿಗೆ ಒಂದ್ ಯಾವಾಗ್ಲೂ ನಾವು ನೀಟಾಗಿ ನಮ್ ಕೈಲಿ ಎಷ್ಟಾಯ್ತದ ಅಷ್ಟ್ ಚೆನ್ನಾಗಿ ಕೊಟ್ಟಿಗೆ ಇಟ್ಕೋಬೇಕು. ಯಾಕೆಂತ ಅಂದ್ರೆ ಕಣ್ಣಿಗೆ ಕಾಣದೇ ಇರೋದು ನಾವು ಇಷ್ಟು ವರ್ಷ ಅನುಭವಿಸ್ತೋ, ಈಗ ಎರಡ್ ಮೂರು ವರ್ಷದಿಂದ ಅನುಭವಿಸ್ತಾವ. ಕಣ್ಣಿಗೆ ಕಾಣೋ ಏನಾದ್ರು ಬೇಕಾದ್ರೆ ನಾವು ಮಾಡ್ಬಿಡೋಣ. ಈಗ ಎಲ್ಲೆಲ್ಲಿ ಯಾವ ರೋಗಾಣ ಇರ್ತವೆ ಗೊತ್ತಿರೋದಿಲ್ಲ, ಎಲ್ಲಿ ಸ್ವಚ್ಛತೆ ಇರೋದಿಲ್ವಾ ಅಲ್ಲಿ ಜಾಸ್ತಿನೇ ಇರ್ತದೆ. ಅಣ್ಣ ಹೇಳಿ ಕೇಳಿ ಈಗ ನಮ್ಗೆ ಬೇರೆ ದಾರಿಯೇ ಇಲ್ಲ, ಮಳೆ ಕಮ್ಮಿ ಆಯ್ತು, ಎತ್ತು ಕರ ಇಲ್ಲ, ಅದೊಂಥರ ಈಗ ಉದ್ಯೋಗ ಜಾಗ ನಾವ್ ಅಂಗಡಿನೋ ಪಂಗಡಿನೋ ಏನೋ ಉದ್ಯೋಗ ಜಾಗ ಹೆಂಗ್ ಇಟ್ಕೊಂತೀವೋ ಹಂಗೆ ಇಟ್ಕೋಬೇಕು. ಈಗ ಹಾಲ್ ಕರಿಯಕ್ ಹೋದ್ರೆ ಇನ್ನೇ ಸಗಣಿ ಒಳಗೆ ಇಟ್ಕೊಂತೀಯ, ಹಾಲ್ ಎಷ್ಟು ಕೆಟ್ಟ ಹೋಗ್ತಿ, ಎಷ್ಟು ಕೊಳಕಾಗ್ತಿ, ಅದಕ್ಕೆ ಏನೇನು ಕಸ ಕಡ್ಡಿ ಬಿದ್ರೆ ಹಾಲ್ ನಾನು ಅಂಗಡಿಯಿಂದ ವಾಪಸ್ ಕಳಿಸ್ತೇನೆ ಡೈರಿ. ಆಮೇಲೆ ಜಾಸ್ತಿ ನೀರ್ ಕುಡಿದ್ರೆ ಫ್ಯಾಟ್ ಇಲ್ಲ ಅಂತ ಅಂದ್ಬಿಟ್ಟು ಅದ್ರಿಂದ ವಾಪಸ್ ಕಳಿಸ್ತೇನೆ. ಅದು ಆಗಿ ಮಾಡಿದಷ್ಟು ಈಗ ಈ ಭಾರಿ ಸಂತೋಷದ ವಿಚಾರ ಅಂತಂದ್ರೆ ಈಗೆಲ್ಲ ಬಳ್ಳಿಗಳು ಮರಗಳು ಚಿಗರಿದವಣ್ಣ ಮಗ್ಗಲ್ ಸೊಪ್ಪು ಅಂತ ತಂದಾಕರಣ, ಅದು ಭಾರಿ ಅನುಕೂಲ ಜನಕ್ಕೂ. ದನಗಳಿಗೂ ಮೆತ್ತ ಕುತ್ಕಂತವ, ತಣ್ಣಗ್ ಮಂಕಂತವ, ಆಮೇಲೆ ಮಾರ ದಿವಸ ಕಸದ ಜೊತೆ ಬೆರ್ದಿರುತ್ತೆ ತಿಪ್ಪಿಗೂ ಹಾಕ್ಬಹುದು. ಆಮೇಲೆ ಗುಡ್ಸಕ್ಕೂ ಒಂದ್ ಮಾರ್ಗ ಆಗುತ್ತೆ ಕಸ ಕಡ್ಡಿ ಈತೆ ಅಂತ ಬಂದ್ಬಿಡ್ತದೆ. ಹಂಗಾಗಿ ಈಗ ನಾನ್ ಹೇಳ್ದಂಗೆ ಅದೊಂದು ದುಡಿಮೆ ಜಾಗ. ಈಗ ಒಂದ್ ಅಂಗಡಿನೋ ಒಂದ್ ಆಫೀಸ್ಗೆ ಹೋದ್ರೆ ನಾವು ದುಡಿಮೆ ಜಾಗ ಹೆಂಗ್ ಇಟ್ಕೊಂತೇಳ್ದಂಗೆ ಕೊಟ್ಟಿಗೆನು ದುಡಿಮೆ ಜಾಗ ಬೇರೆ ಮಾರ್ಗಕ್ಕಿನ್ನ ಈಗ ಅದೇ ಆದಾಯದ ಮೂಲ ನಮ್ ಭೋಜನ. ಇದು ಒಂದು ರಮೇಶಣ್ಣ ಮಟ್ಕೆಯ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು. ಈಗ ಇದ್ದಿದ್ರಲ್ಲೇ ತೀರಾ ನೀನೇನು ತಂದ್ಬಿಟ್ಟು ಆರ್ ಸಿ ಸಿ ಹಾಕ್ಸು ಅದ್ ಮಾಡು ಇದ್ ಮಾಡು ಅಂತ ಹೇಳಕ್ಲ. ಇದ್ದಿದ್ರಲ್ಲೇ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದು ಆಯ್ತಾ. ಆಮೇಲೆ ಈ ಪರಾವಲಂಬಿ ಅಂತ ಹೇಳಿ ಕೆಲವು ಇರ್ತವೆ, ಅವು ಹೊಟ್ಟೆ ಸೇರ್ಕೊಬಿಡ್ತವೆ, ದನಕರಿನ ಹೊಟ್ಟೆ ಸೇರ್ಕೊಬಿಡ್ತವೆ. ಈ ಉಣ್ಣೆ ಚಿಕ್ತಾ ಇಂತವಲ್ಲ ಅವಲ್ಲ, ಅವು ಹೊರಗಿರ್ತವೆ. ಈ ಜಂತು ಹುಳ, ಲಾಡಿ ಹುಳ, ಒಳಗಡಿಕೆ ಹುಳ, ಹೊಟ್ಟೆ ಹೊಟ್ಟೆ ಹುಳ ಸೇರ್ಕೊಳ್ಳ ಅಂತ ಅವು ಈಗ ಮನುಷ್ಯರಲ್ಲಿ ಸೇರ್ಕೊತದಲ್ಲಪ್ಪ ಹುಳುಗಳು, ಹೆಂಗೆ ಹೊರೆಯಕ್ಕಲ್ ಮಕ್ಕಳು ಈ ದನಕರಿಗೂ ಹೆಂಗೆ ಮಾಡ್ಬಿಡ್ತಾವ. ಅದಕ್ಕೆ ನೋಡಿ ನಾವು ಮಕ್ಳಿಗೆ ಹೆಂಗ್ ಕೊಡ್ತೀವೋ ಒಂದು ಇಷ್ಟು ದಿವಸಕ್ಕೆ ಇಂಥದ್ದು ಅಂತ ಜಂತುಳಿ ಮಾತ್ರ ಕೊಡ್ತೀವಲ್ಲ, ಹಂಗೆ ನಮ್ ದನಕರುಗಳಿಗೂ ಜಂತುಳದು, ಲಾಡಿ ಹುಳಿಂದು, ಚಪ್ಟೆ ಹುಳಿಂದು ಇವೆಲ್ಲ ಹೋಗ ಅಂತವ ಒಂದಷ್ಟು ಮಾತ್ರ ನಾವೇ ತಂದು ಕೊಡೋದಲ್ಲ, ಕೇಳ್ಬೇಕು ಡಾಕ್ಟರ್. ಯಾಕೆ ಅಂತ ಅಂದ್ರೆ ಈಗ ಕರಿಗೆ ಎಷ್ಟು ಕೊಡ್ಬೇಕು, ದನಿಗೆ ಎಷ್ಟು ಕೊಡ್ಬೇಕು, ಎರಡಲ್ಲಾಗಿದ್ದಾಗ ಎಷ್ಟು ಕೊಡ್ಬೇಕು, ನಾಲ್ಕಲ್ಲಾಗಿದ್ದಾಗ ಎಷ್ಟು ಕೊಡ್ಬೇಕು, ಅದು ಅವ್ರಿಗೊಂದು ಅಂದಾಜ್ ಇರ್ತದೆ. ಸುಮ್ನೆ ತಂದು ಹಾಕೋಣ ಅಂತ ಅನ್ಕೊಂಡು ಹೋಗೋದು ದುಡ್ಡೈತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ತಂದ್ಬಿಡೋದು ಹುಯ್ದು ಬಿಡೋದು ಮಾಡೋದಲ್ಲ, ಆ ತರದ ಮೊದಲು ಮಾಡ್ಕೋಬೇಕು. ಇದು ಇದು ಬಾರಿ ಮುಖ್ಯ. ಆಮೇಲೆ ಆಗ್ಲೇ ನೀನ್ ಹೇಳ್ದಂಗೆ ಈ ಹೊರಗಡೆ ಇರೋ ಮೈ ಮೇಲೆ ಇರ್ತಾವಲ್ಲಪ್ಪ ಈ ಉಣ್ಣೆ, ಚಿಕ್ಕ ಏನು, ಸೊಳ್ಳೆ, ಇವು ಇವನ್ನು ಕೂಡ ನಾವು ಜಾಸ್ತಿ ಇರ್ದಂಗೆ ಎಲ್ಲ ಅವಾಗ ಅವಾಗ ಸ್ವಚ್ಛ ಮಾಡೋದು ಮಾಡೋದು. ಅವಕ್ಕೆಲ್ಲ ಈಗ ವಿಜ್ಞಾನ ಬಾರಿ ಮುಂದುವರೆದ್ಬಿಟ್ಟೈತೆ, ಎಲ್ಲದಕ್ಕೂ ಒಂದು ಪರಿಹಾರ ಐತೆ. ಎಲ್ಲದಕ್ಕೂ ಒಂದು ಪರಿಹಾರ ಐತೆ. ಯಾಕೆಂತ ಅಂದ್ರೆ ಈಗ ದೊಡ್ಡ ದೊಡ್ಡ ವಿಜ್ಞಾನಿಗಳವ್ರಲ್ಲಪ್ಪ ಈ ಭೂಮಿಗೆ ಅದ ಎಂತದೋ ಬಂದು ಕ್ಷುದ್ರಗ್ರಹ ಬಂದು ಅಪ್ಪಳಿಸ್ತದೆ ಅನ್ನೋದು ದೊಡ್ಡ ಸಮಸ್ಯೆ. ನಾವು ನೋಡಿಲ್ಲ ಮಾಡಿಲ್ಲ ಅದನ್ನ ಹಿಡ್ಕೊಳಕ್ ಆಗಲ್ಲ ಮಾಡಕ್ಕಾಗಲ್ಲ ಅದನ್ನೇ ತಿರುಗಿಸ್ತಾರೆ ಅಂತ ಅಂದ್ರೆ ಇನ್ ಇಲ್ಲಿ ಇರಕ್ಲ್ವಾಂತದ ಪರಿಹಾರ. ನಿಜ ಪರಿಹಾರ ಇದ್ದೇ ಇರ್ತದೆ. ಹೋಗ ಡಾಕ್ಟರ್ ಅವ್ರ ಅದಕ್ಕೆ ಏನಂತ ಡಾಕ್ಟರ್ ಅವ್ರೆ ಹೋಗು ಕೇಳು ಏನ್ ಮಾಡ್ಬೇಕು ಮಾಡು. ಈಗ ಇನ್ನೊಂದೇನು ಅಂತಂದ್ರೆ ಅಣ್ಣಯ್ಯ ಈಗ ಹೋಗಿ ಕೇಳೋದಕ್ಕಿಂತ ವಾರಕ್ಕೆ ಎರಡ್ ಸಲ ಮೂರ್ ಸಲ ಅವರೇ ಬಂದು ಹೋಯ್ತಿರ್ತಾರಲ್ಲ ಆ ಟೈಮ್ನಾಗ ನಾವು ಕೇಳ್ಕೊಬಿಟ್ರೆ ಈ ತರ ಸಮಸ್ಯೆನೆ ಬರಕಲ್ಲ ನೋಡು. ಇವರು ಡೈರಿ ಡಾಕ್ಟರ್ ಹೇಳಿದ್ರೆ ಸಾಕು ತಟಕ ಅಂತ ಬಂದ್ಬಿಡ್ತಾರ ಕಣ. ಯಾಕೆ ಅಂತ ಕೇಳು, ಅವರು ಡೈರಿಯಿಂದ ಅದಕ್ಕೆಲ್ಲ ಸೌಕರ್ಯ ಮಾಡಿದ್ದಾರೆ. ಯಾವ್ದ್ಯಾವ್ದು ಗೊತ್ತಾ, ದುಡ್ಡು ಕಾಸು ಆದಿಯಾಗಿ ಹೇಳ್ತಾ ಇದ್ದೀನಿ ನಾನು, ಬರೇ ಬಂದೋಗ ಸೌಕರ್ಯ ಅಲ್ಲ, ದುಡ್ಡು ಕಾಸು ಆದಿಯಾಗಿ ಡೈರಿಯವರು ಅದಕ್ಕೆ ಸಪೋರ್ಟ್ ಮಾಡಿ ಅವ್ರಿಗೆ ಇದೆಲ್ಲ ಇದೆಯಂತೆ. ಅದೇನು ಕನ್ಸಿಜರನ್ ರೇಟ್ ಅಂತಾರಲ್ಲ ಮಾಡ್ತಾರಂತ ಸ್ವಲ್ಪ ಹಣದಲ್ಲಿ ಅಂತದನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ಇದ್ರ ಜೊತೆಗೆ ಬರೀ ಇಷ್ಟೇ ಮಾಡೋದಲ್ಲ, ಸ್ವಲ್ಪ ಜೈವಿಕ ಹತೋಟಿ ಕ್ರಮಗಳು ಅಂತ ಬರ್ತವೆ. ಜೈವಿಕ ಹತೋಟಿ ಕ್ರಮಗಳು ಅಂತ ಅಂದ್ರೆ ಒಂದು ಮೊದಲನೇದಾಗಿ ರಮೇಶಣ್ಣ, ಈ ನಾವು ಯಾವ್ದೇ ಆಗಿರ್ಲಿ ನಾವು ಈಗ ನಮ್ಮ ಮನೆಗೆ ಯಾರನ್ನಾರು ಸುಲಭ ಬಿಟ್ಕೊಬಿಡ್ತೀವಿಗೂ ಹಂಗೆ ಬಿಟ್ಕೋಬಾರ್ದು. ಬತ್ತೀನಿ ಅಂತ ಬರ್ತಾರಲ್ಲ, ತೀರಾ ಕೆಲವರು ಬರ ಅಂತ ಇರ್ತಾರೆ, ಈ ಡಾಕ್ಟರ್ ಬರ್ತಾರೆ ಬಿಡ್ಕೊಳಕ್ಲ ಅಂತ ವಾಪಸ್ ಕಳ್ಸಿರ್ತಿದ್ಬಿಡು. ಹಂಗೆ ಅವ್ರು ಬಂದಾಗ ನೀಟಾಗಿ ಕೈ ಕೈ ತೊಳ್ಕೊಳ್ಳೋದು, ಸೋಪ್ ಕೇಪ್ ಹಾಕೊಂಡು ಕೈ ತೊಳ್ಕೊಳ್ಳೋದು. ಯಾಕೆಂದ್ರೆ ರೋಗಾಣುಗಳು ಎಲ್ಲಿರ್ತವೆ ಎಲ್ಲ ಗೊತ್ತಾಗ, ದೇವ್ರ ಮನೆಗೆ ಬಾಣ್ತಿ ಮನೆಗೆ ಬರ್ಬೇಕು ಅಂದ್ರೆ ಕೈ ಕಾಲು ತೊಳಸಿ ಎಂತ ಅವಾಗ್ಲೇ ಹೈಜಿನ್ ಅಂತಾರಲ್ಲ, ಅವಾಗ್ಲೇ ಕಲ್ತಿದ್ರು. ಆಮೇಲೆ ಕೈಕಾಲು ತೊಳೆಯಕ್ ಆಗದೆ ಇಲ್ಲ ಅಂತಂದ್ರು ಸಗಣಿ ಕಟ್ಟೆಯಲ್ಲಿ ನೀರ್ ಕಟ್ಟಿರೋರು, ಅದ್ರಾಗೆ ರೋಗ ನಿರೋಧಕ ಶಕ್ತಿ ಏನು ಹುಳ ಅಪ್ಟಿದ್ರು ಅಲ್ಲೇ ಕೆಟ್ಟೋಗಿ ಅದ್ ಮುಂದಕ್ಕೆ ಬರೋದು ಎಂತ ಕಾಲ ನೋಡಿ. ಆಮೇಲೆ ಈ ಟೈಮ್ ಅಲ್ಲೆಲ್ಲ ಸ್ವಲ್ಪ ಏನು ಅಂತ ಅಂದ್ರೆ ನಮ್ ರೈತರೆಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ ಸ್ವಲ್ಪ ಆಚೆ ಈಚೆ ಅಡ್ಡಾಡೋದು, ದೂರ ಮನೆಗೆ ಹೋಗೋದು. ಆಯ್ತಾ, ಹೋದಾಗ ಸುಮ್ಮನೆ ಬರಕ್ಲ, ಯಾವ್ದಾರ ಒಂದ್ ಚೆನ್ನಾಗಿರೋದು ಕಾಣ್ತು ಅಂತ ಕೊಡಿಲ್ ನಂಗೊಂದ ಅಂತ ಕರ ಹಾಕೈತೆ ಅಂದ್ರೆ ಕೊಡಿಲ್ ನಂಗೊಂದ ಅಂತ ಅಂತಾರೆ. ದುಡ್ಡು ಕೊಟ್ಟಾರ ತರ್ಬೋದು, ಹಂಗೆ ತರ್ಬೋದು, ಮೊದ್ಲೆಲ್ಲ ಹಂಗೆ ನಡೆಯವು, ಕೊಡೋದು ತಗೊಳೋದು ಇದ್ದೇ ಇರೋದು. ಈಗ್ಲೂ ಆಸೆ ಆಗ್ಬಿಟ್ರೆ ಅವ್ರು ನಿಲ್ಲಕ್ಲ. ಆಮೇಲೆ ಸ್ವಲ್ಪ ಜಾತ್ರೆ ಪಾತ್ರ ಎಲ್ಲ ಆಯ್ತಿರ್ತಾವಲ್ಲ, ಹೋಗೋದು ಹೊಡ್ಕೊಂಬರೋದು ಮಾರಾಟ ಮಾಡೋದು ಖರೀದಿ ಮಾಡೋದು ಇವೆಲ್ಲ ಇದ್ದೇ ಇರ್ತವೆ. ಇಂಥ ಸಂದರ್ಭದಲ್ಲಿ ರಮೇಶಣ್ಣ ನೀನ್ ಇಲ್ಲಿಂದಾರು ತಾಂಬ, ಯಾವ್ದನ್ನಾರು ತಾಂಬ, ಒಂದ್ ಸ್ವಲ್ಪ ದಿವಸ ಈಗ ಬಾರಿನಿಂದ ಬಂದರೆಲ್ಲ ಕ್ವಾರಂಟೈನ್ ಕ್ವಾರಂಟೈನ್ ಅಂತ ಮಾಡ್ತಿರಲ್ವಾ, ಇದ್ನು ಕ್ವಾರಂಟೈನ್ ಕಟ್ಬಿಡೋದು ಒಳ್ಳೇದು. ನಮ್ಮವು ನಾಲ್ಕಾರು ಇರ್ತವೆ, ಈಗ ಏನಿರ್ತದೆ ಏನ್ ಬಿಡ್ತದೆ ಗೊತ್ತಿರೋದಿಲ್ಲ ನಮ್ಗೆ. ನಮಗೆ ಕಣ್ಣಿಗೆ ಕಾಣದಾರ ಪರವಾಗಿಲ್ಲ, ಕಾಣಕಲ್ವಲ್ಲಿ ರೋಗ ರುಜನೆ ಇವೆಲ್ಲ ಕಾಣಕಲ್ವಲ್ಲ. ಅಣ್ಣ ನಿಂಗೆ ಗೊತ್ತು, ನಾನು ಹೇಳ್ತೀನಿ ಜ್ಞಾಪಿಸ್ಕೆ. ಈಗ ಯಾಕೆ ಅಂದ್ರೆ ಈಗ ದನ ಕರ ಕುರಿ ತಂದ್ರೆ ದೊಡ್ಡಿ ಒಳಗೆ ಸೀದಾ ಕುರಿ ಒಳಗೆ ಬಿಡ್ತಿರ್ಲಿಲ್ಲ, ಯಾಕೆ ಅಂತ ಕೇಳು. ಈ ಒಂದು ಈ ಕುರಿಗಳೆಲ್ಲ ಸೇರಿಸಿ ಗುದ್ದು ಸಾಯಿಸವು, ಬಂದೈತೆ ಅಂತ. ಇನ್ನೊಂದು ನೀ ಹೇಳ್ದಂಗ ಅಣ್ಣ ಹೇಳ್ದಂಗ ರೋಗ ರುಜ್ನೆ ಕಾಟ, ಅವ್ರು ಏನು ಹೇಳ್ತಿರ್ಲಿಲ್ಲ. ಅದೊಂದು ವಾಡಿಕೆ ರೀತಿ ಒಂದಷ್ಟು ದಿವಸ ಜೊತಿಲಿ ಒಡ್ಕೊಂಡೋಗಿ ಬರೋ ತನಕ ವರಿಕೆ ಕಟ್ಟರು, ಮಲಗುವಾಗ ವರಿ ಕಟ್ಟಿರೋರು, ಹೋಗುವಾಗ ಗೋಡಕ್ಕೆ ಪಡ್ಕೆ ಹೋಗುವಾಗ ರೂಢಿ ಮಾಡ್ಕೊಂಡು ಆಗ ನೀನ್ ಹೇಳ್ದಂಗ ಕ್ವಾರಂಟೈನೇ ಅದು. ಹಿಂಗೆ ಒಂದು ಏಳು ದಿವಸ ಒಂಬತ್ತು ದಿವಸ ಈ ತರ ಮಾಡ್ಬೇಕು, ಸ್ವಲ್ಪ ಅಭ್ಯಾಸ. ಅಷ್ಟು ದಿವಸದಲ್ಲಿ ಏನಾದ್ರು ರೋಗಾಣುಗಳು ಅವು ಇದ್ದು ಅಂತ ನಾಶ ಅವೆಲ್ಲ ನಾಶ ಈ ವಾತಾವರಣಕ್ಕೆ. ಈ ವಾತಾವರಣಕ್ಕೆ. ಹಂಗೆ ಈ ತರದವೆಲ್ಲ ಸ್ವಲ್ಪ ಅನುಸರಣೆ ಮಾಡ್ಬೇಕು. ಇವು ಮಾಡಿದ್ರೆ ನಮ್ದು ಚೆನ್ನಾಗಾಯ್ತದೆ. ಇಲ್ಲ ಅಂತ ಅಂದ್ರೆ ನೋಡಿ, ಈ ತರದ ಸಮಸ್ಯೆ ಅಲ್ಲವ ಅವಾಗ ಅವಾಗ ಬರ್ತಾ ಇರ್ತವೆ. ಆಗ್ಲೇ ಹೇಳಿದ್ನಲ್ಲ, ಯಾವಾಗ್ಲೂ ಈ ನಾವು ಕೊಟ್ಟಿಗೆ ಅಂತ ಅಂದ್ರೆ ಅಲ್ಲಿ ಹೋಗಕ್ ಏನಾರು ಒಂದ್ ಮಾಡ್ಕೊಳ್ಬೇಕು. ನೀರಿರ್ಬೇಕು ಮೊದ್ಲು, ಒಂದ್ ಸ್ವಲ್ಪ ಸೋಪು ಗಿ ಬಿಟ್ಕೊಂಡಿರ್ಬೇಕು, ಕೈ ತೊಳ್ಕೋಬೇಕು, ಕಾಲು ತೊಳ್ಕೋಬೇಕು. ನಾವಾದ್ರೂ ಅಷ್ಟೇ, ನನ್ನ ಮನೆ ಮಗ ಅಂತ ಅನ್ಕೊಂಡು ಹಗಲೆಲ್ಲ ಮಗನ ಮಗನ ಅಂತ ಗೊತ್ತಿರ್ಬೇಕಲ್ಲ. ನೀಟಾಗಿ ಕೈ ತೊಳ್ಕೊಳ್ಳೋದು, ಕಾಲು ತೊಳ್ಕೊಳ್ಳೋದು, ಈ ತರದ್ ಮಾಡ್ಕೊಂಡು ನಾವು ಹೋಗೋದು ಬಾರಿ ಒಳ್ಳೇದು. ನೋಡ್ರಿ ರಮೇಶ, ನಾನು ನೀನ್ ಒಂದಾಗ್ಲೇ ಒಂದ್ ಒಳ್ಳೆ ಮಾತು ಹೇಳಿದೆ. ಈಗ ಬಾಣತಿ ರೂಮ್ ಆಗ್ಲಿ ಅಥವಾ ದೇವ್ರ ರೂಮ್ಗೆ ಹೋಗ್ಬೇಕಂದ್ರೆ ತೊಕ್ಕೊಂಡ್ ಹೋಗ್ಬೇಕು ನಂಗೆ. ಈಗ ನಮ್ ರೈತರಿಗೆ ದೇವ್ರ ಮನೆ ಯಾವ್ದಪ್ಪ? ಕೊಟ್ಕೆನೆ ದೇವ್ರ ಮನೆ. ನಿಜವಾದ ಮಾತು ನೋಡಿ, ಈಗ ಪಾಯಿಂಟ್ ಬಂದಿದೆ. ಇಂತ ದೇವ್ರ ಮನೆಗೆ ನಾವ್ ಹೆಂಗ್ ಹೋಗ್ಬೇಕು, ದೇವ್ರ ಮನೆ ಹೆಂಗ್ ಇಟ್ಕೋಬೇಕು? ಆಗ್ಲೇ ಅಣೆ ಹೇಳ್ದಂಗೆ ಸ್ವಚ್ಛತೆ ಕಾಪಾಡ್ಲಿಲ್ಲ ಅಂತಂದ್ರೆ ಎಷ್ಟು ಸಮಸ್ಯೆ ಆಯ್ತದೆ. ನೀ ಹೇಳಂಗೆ ಈ ಬಲೆ ಪಲಯ ಗೊತ್ತಿಲ್ಲಂಗೆ ಈ ಹುಲ್ ಹೊತ್ಕೊಂಡೈತಿ ಒಳಿಕೆ, ಮ್ಯಾಲ್ ಸಲಬೆಲ್ಲ ಕಟ್ಕೊಂಡಿರ್ತದೆ, ಮೇಲಿಂದ ತಲೆಯಿಂದ ತೆಗ್ದು ಕೆಳಗೆ ಹಾಕ್ತಿವಾ ಹೊರೆಯ ಬಂದೆ. ಹಿಂಗಾಗಿ ಕಾಯಿಲೆಗಳು ಬರೋದೇ ಮೊದಲನೇದಾಗಿ ಸ್ವಚ್ಛತೆ ಇಟ್ಕೊಂಡು ಹೇಳ್ತಿರೋದ್ರಿಂದ. ಅದಕ್ಕೆ ಈಗ ಒಂದ್ ಕೆಲಸ ಮಾಡೋಣ ಅಣ್ಣಯ್ಯ. ಈಗ ರಮೇಶ್ ಅಣ್ಣ ಆಗ್ಲಿಂದ ಹಸಿಯಿಂದ ಸಮಸ್ಯೆ ಅಂತಾನೆ ಹೇಳ್ತಾನೆ. ಈಗ ಡಾಕ್ಟರ್ ಹತ್ರಕ್ಕೆ ಹೋಗದ ಅಥವಾ ನಾವೇ ಈಗ ತಕ್ಷಣಕ್ಕೆ ಮನೆ ಮದ್ದು ಮಾಡದ? ನೋಡು, ಮೊದಲು ಡಾಕ್ಟರ್ ಹತ್ರಕ್ಕೆ ಹೋಗೋಣ. ಯಾಕೆಂದ್ರೆ ಈಗ ಮನೆ ಮದ್ದು ಮಾಡ ಅಂತಾರಲ್ಲ ಇದ್ರು ಶಂಕರಣ್ಣ, ನಮ್ಗೆಲ್ಲ ಏನಪ್ಪ ಗೊತ್ತು, ನಮ್ಗವ್ರು ಕಲ್ತ್ಕೊಡ್ಲೂ ಇಲ್ಲ, ನಾವ್ ಕಲಿಲೂ ಇಲ್ಲ. ಈ ಕಾಲು ಅಂಗಿಲ್ ಕಂಡ್ಬಿಡೋಣ. ಈಗ ತಿನ್ನೋದು ಎಲ್ಲ ಗೊಬ್ಬರ ಹಾಕಿ ಬೆಳೆಸ್ಬಿಟ್ಟು ಮನೆ ಮದ್ದು ಹಾಕಿರಿ, ಎಲ್ಲಿಂದ ಬಂದ ರಾಸಾಯನಿಕ ಪದಾರ್ಥ ಹಾಕಿ ಬೆಳೆಸಿದೀವಿ ನಾವು, ತಿನ್ನೋದಾದಿ ತಿನ್ನೋದಾದಿಯಾಗಿ ಅದಕ್ಕೂ ಈಗ ರಾಸಾಯನಿಕ ಮುಳ್ಳಿಂದ ತೆಗಿಬೇಕು ಅಂತ. ಇಂತರ ಒಂದ್ ರಾಸಾಯನಿಕದಿಂದ ಇನ್ನೊಂದು ರಾಸಾಯನಿಕ ಹಾಳು ಮಾಡೋದು ಪರಿಸ್ಥಿತಿ. ಇದ್ರ ಜೊತೆಗೆ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಶಂಕರಣ್ಣ, ಏನಾದ್ರು ಸಣ್ಣದಾಗಿ ರೋಗ ಕಾಣಿಸ್ಕತ್ತು ಅಂತ ನಾವೆಲ್ಲ ಹೇಳ್ದಂಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ. ಮನೆ ಮದ್ದು ಅಂತ ಅನ್ಕೊಂಡು ಇಲ್ಲೇ ಒಂದ್ಸಲ ಕೊಡೋಣ, ಬೆಳ್ಳುಳ್ಳಿ ಕೊಡೋಣ, ಹಿಂಗ್ ಕೊಡೋಣ, ದುಬಾರಿ ಮಾಡ್ಕೊಂಡ್ಬಿಡ್ತೀವಿ. ಅದೆಲ್ಲ ಬೇಡ. ನಮ್ಗೆ ಹೆಂಗೋ ಹಂಗೆ ಸಣ್ಣ ಜ್ವರ ಬಂದ್ರೆ ನಾವೇ ಡಾಕ್ಟರ್ ತಕ ಹೋಯ್ತೀವಿ ಮೊದ್ಲು. ಈಗ ಡಾಕ್ಟರ್ ಇಲ್ದಿದ್ರೆ ಅದೊಂಥರ ಮಾಡ್ಬೋದು. ಡಾಕ್ಟರ್ ಅವರಲ್ಲ ಸಿಗ್ತಾರಲ್ಲ, ರಜದ ದಿವ್ಸಲು ಬರ್ತಾರೆ. ಈಗ ಅದಕ್ಕೆ ನಾನ್ ಅನ್ಕಂಡೆ ಎಣೆಯ, ಈಗ ರಮೇಶ್ ಅಣ್ಣ ನೋಡು, ಈಗ ಡೇರಿ ಡಾಕ್ಟರ್ ಇನ್ನೇನು ಇವತ್ತು ಆಗೋಯ್ತು, ಇವತ್ತು ಸಾಯಂಕಾಲ ಬರೋಕಲ್ಲ, ಇನ್ ನಾಳೆ ಬರ್ತಾರ ಇಲ್ವೋ ಗೊತ್ತಿಲ್ಲ. ಆಯ್ತಾ, ನಾಳೆಗೆ ಶನಿವಾರ ಬೇರೆಯ. ಈಗ ಒಂದ್ ಕೆಲಸ ಮಾಡೋಣ ಅಣ್ಣಯ್ಯ, ಈಗ ರಮೇಶ್ ಅಣ್ಣ ಬಹಳ ಬೇಸರಲ್ಲಾಗ ಅವನೇ ತಲೆ ಕೆಡಿಸ್ಕೊಬಿಟ್ರೆ ರಮೇಶ್ ಅಣ್ಣ, ಬೆಳಗ್ಗೆ ಏನಾರು ನಮ್ ಡೇರಿ ಡಾಕ್ಟರ್. ಈಗ ನಮ್ಗೆ ಹೆಂಗ್ ಸುಸ್ತಾಯ್ತದ ಈ ಬಿಸಿಲಿಗೆ, ಹಂಗೆ ಅದಕ್ಕೂ ಆಗೈತೆ. ಮಜ್ಜಿಗೆ ಕುಡ್ಸನ, ನೀರ್ ಕುಡ್ಸನ, ಒಂದ್ ಸ್ವಲ್ಪ ಹಸಿರು ಕುಯ್ಕೊಂಬಂದ್ ಹಾಕು. ಇಲ್ಲ ಅಂತ ಅಂದ್ರೆ ನಮ್ ತೋಟತವೈತೆ, ಬಾ ಕುಯ್ಕ ಒಂದು ತಗೊಂಡ್ ಹೋಗ್ಬಿಟ್ಟು ಹಾಕು ನೀನು. ಈಗ ಸದ್ಯಕ್ಕೆ ಇಷ್ಟ ಮಾಡಿರೋ, ಬೆಳಗಿನ ಆಸ್ಪತ್ರೆ ಹೊಡ್ಕೊಂಡು ಹೋಗೋಣಂತೆ, ತಲೆ ಕೆಡಿಸ್ಕೊಂಡ ಅಣ್ಣಯ್ಯ ಮೈಲ್ ಒಳಿಕೆ ರಮೇಶ್ ಅಣ್ಣ, ನೀನ್ ಜೊತಿಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀಯ ಬಾ ಒಳಿಕೆ. ಈಗ ವಸಿ ತಂಪಾದ್ರೂ ಈ ವಾತಾವರಣಕ್ಕೆ ಮಜ್ಜಿಗೆನೆ ಸರಿ. ಈಗ ಇಬ್ರಿಗೂ ಮಜ್ಜಿಗೆ ಕೊಡ್ತೀನಿ ನಡ್ರಿ ಒಳಿಕೆ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुएं। आपस में दो गज की दूरी बनाए रखें। मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ ना लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇದುವರೆಗೂ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಜಿಡಿ ರಮೇಶ್. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಪ್ರೀತಿಯ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:40. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಅವಲೋಕನ. 6:51 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿತ್ರಗೀತೆಗಳನ್ನು ಕೇಳಬಹುದು. 9:00 ಯುವವಾಣಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಹಾಸನ ಶಾಖೆಯ ಸಂಯೋಜಕರಾದ ಆಶಾ ಅಭಿನೇತ್ರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಂತರ ಚಂದನಾ ಬಿಎಚ್ ಅವರಿಂದ ಉದ್ಯೋಗ ಮಾಹಿತಿ ಕೇಳಬಹುದು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನರೇಂದ್ರ ದಾತರ್ ಅವರ ಗಾಯನ ಕೇಳುವಿರಿ. 10:00 ಭಾವನಾ, ಪ್ರಸ್ತುತಿ ಚೈತ್ರಾವತಿ ಕೆಆರ್. 10:30 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6